ಏನಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ನಾರಪ್ಪ ಸರ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ನಮ್ಮ ರೈತರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇತ್ತೀಚೆಗೆ ಡಿಕಾಂಪೋಜರ್ ಬಗ್ಗೆ ಎಲ್ಲೆಡೆ ಕೇಳಿ ಬರ್ತಾ ಇದೆ, ಅದನ್ನು ರೈತರು ಸರಿ ಏನು ಸರ್ ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಎಲ್ರಿಗೆ ನಮಸ್ಕಾರ. ಈ ಒಂದು ವೇಸ್ಟ್ ಡಿಕಾಂಪೋಸರ್, ಯಾಕೆ ಇದು ವೇಸ್ಟ್ ಡಿಕಾಂಪೋಸರ್ ನಾವು ಈ ಒಂದು ಭಾಗಕ್ಕೆ ತಂದಿದ್ದೀವಿ ಅಂತಂತಂದರೆ, ನಮ್ಮ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಇರ್ಬೋದು ಅಥವಾ ಬೇರೆ ಬೇರೆ ಹೊರವಲಯಗಳಿರ್ಬೋದು, ಏನಂತಂದರೆ ಮುಂಗಾರು ಚಾಲುವಾಯಿತು ಅಂತಂದರೆ ನಾವು ಹಿಂದಿನ ಬೆಳೆ ಕಟಾವಾಗಿರ್ತಕ್ಕಂಥ ಎಲ್ಲ ಕುಳೆಗಳನ್ನು ನಾವು ಸುಟ್ಟು ಹಾಕೋದು ಒಂದು ವಾಡಿಕೆಯಲ್ಲಿದೆ. ಯಾಕೆ ಇದನ್ನು ಸುಟ್ಟು ಹಾಕ್ತಾರೆ ಅಂದರೆ ರೈತರಿಗೆ ಒಂದು ಕೀಟ ಇವು ಕಡಿಮೆ ಆಗಲಿ ಅಂತ ಹೇಳಿ. ಹಾಗಾಗಿ ಏನಂತಂದರೆ ರೈತರಿಗೆ ಇದರಿಂದ ಒಂದು ಅನುಕೂಲ ಆಗ್ಬೋದು, ಅದರಿಂದ ಸಾವಿರಾರು ಅನಾನುಕೂಲಗಳು ಕಂಡುಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಈಗ ನಾವು ಭತ್ತದ ಹುಲ್ಲ ಇರ್ಬೋದು ಅಥವಾ ಕಬ್ಬಿನ ರೌದಿ ಇರ್ಬೋದು ಅಥವಾ ಬೇರೆ ಬೇರೆ ಈ ಹತ್ತಿ ಕಡ್ಡಿ ಇರ್ಬೋದು, ಅವನ್ನೆಲ್ಲ ನಾವು ಸುಟ್ಟು ಹಾಕೋದ್ರಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ, ನಾವು ಏನಂತಂದರೆ ಇಂಗಾಲದ ಪ್ರಮಾಣವನ್ನು ವಾತಾವರಣಕ್ಕೆ ಹೆಚ್ಚು ಹೆಚ್ಚು ನಾವು ಕಳಿಸೋದ್ರಿಂದ ಈಗ ಒಂದು ಜಾಗತಿಕ ತಾಪಮಾನ ಕೂಡ ಜಾಸ್ತಿ ಆಗ್ತಾ ಇದೆ. ಅದೇ ಥರ ನಾವು ಈಗ ಏನಂದರೆ ಭತ್ತದಲ್ಲಿ ಈಗ ಸಪೋಸ್ ನಾವು ಒಂದು ಟನ್ ನಾವು ಭತ್ತದ ಹುಲ್ಲನ್ನು ನಾವು ಸುಟ್ವಿ ಅಂತಂತಂದರೆ ಸುಮಾರು ನಮಗೆ 5-8 kg ಸಾರಜನಕ ಪೋಲಾಗುತ್ತೆ. ಯಾಕಂದರೆ ಅದರಲ್ಲಿ ಭತ್ತದ ಹುಲ್ಲಲ್ಲಿ ಅಷ್ಟು ಪ್ರಮಾಣ ಇರುತ್ತೆ ಒಂದು ಟನ್ನಲ್ಲಿ. ಆಮೇಲೆ ಸುಮಾರು 2-3 kg ಈ ಒಂದು ರಂಜಕದ ಅಂದರೆ ಏನು ನಾವು DAP ಅಥವಾ ಇದೇ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂದರೆ ಫಾಸ್ಫರಸ್ ಇರತಕ್ಕಂಥದ್ದು 2-3 kg ಲಾಸ್ ಆಗುತ್ತೆ. ಜೊತೆಗೆ ನಮಗೆ ಪೊಟ್ಯಾಶ್ ಅಂದರೆ 20 kg ಪೊಟ್ಯಾಶ್ ಕೂಡ ಲಾಸ್ ಆಗುತ್ತೆ. ಜೊತೆಗೆ 400 kg ಈ ಒಂದು ಇಂಗಾಲದ ಪ್ರಮಾಣ ಕೂಡ ನಮಗೆ ಲಾಸ್ ಆಗುತ್ತೆ. ಅಂದರೆ ಸುಡೋದ್ರಿಂದ ಅದು ಏನಂತಂದರೆ ನಾವು ವಾತಾವರಣಕ್ಕೆ ಇಂಗಾಲ ಜಾಸ್ತಿ ಮಾಡೋದಕ್ಕಿಂತ ಭೂಮಿ ಒಳಗೆ ಸೇರಿಸಿದರೆ ಹೆಚ್ಚು ಈ ಒಂದು ಸೂಕ್ಷ್ಮಾಣು ಜೀವಗಳಿಗೆ ಒಂಥರ ಆಹಾರ ಮತ್ತು ಎನರ್ಜಿ ಆಗಿ ಅಂದರೆ ನಾವು ಯಾವುದೇ ವೇಸ್ಟ್ ಕೂಡ ಇದ್ದರೂ ಕೂಡ ಅದನ್ನು ನಾವು ಬೇಗನೆ ಡಿಕಂಪೋಸ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ತೈತೆ. ಅದೇ ಥರ ನಾವು ಹೊರಗಡೆ ಸೇರಿಸಬಾರ್ದು, ಏನಂದರೆ ಇಂಗಾಲನ ವಾತಾವರಣಕ್ಕೆ ಸೇರಿಸೋಕ್ಕಿಂತ ಭೂಮಿಯೊಳಗೆ ಸೇರಿಸ್ಬೇಕು. ಹಾಂ, ಅದಕ್ಕೋಸ್ಕರ ಕಸವನ್ನು ಸುಡಬಾರ್ದು. ಕಸವನ್ನು ಸುಡೋದಕ್ಕಿಂತ ಮುಂಚೆ ಏನಂತಂದರೆ ಈಗ ಭಾಳಷ್ಟು ಕಸನ ನಾವು ಡಿಕಂಪೋಸ್ ಮಾಡಲಿಕ್ಕೆ ಭಾಳಷ್ಟು ಇದು ಬಂದಿದ್ದಾವೆ ನಮಗೆ. ಇದರಲ್ಲಿ ಮುಖ್ಯವಾಗಿ ಅಂತಂದರೆ ವೇಸ್ಟ್ ಡಿಕಂಪೋಸರ್ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಆವಿಷ್ಕಾರನೇ ಆಗಿದೆ ರೈತರಿಗೆ. ಯಾಕಂತಂದರೆ ಈ ವೇಸ್ಟ್ ಡಿಕಂಪೋಸರ್ ಅನ್ನೋದು ಇದರಲ್ಲಿ ನಮಗೆ 1,00,000,000 ಸೂಕ್ಷ್ಮಾಣು ಜೀವಿಗಳು ಇದರಲ್ಲಿ ಸೇರಿಕೊಂಡಿದೆ. ಇದು ಏನಂತಂದರೆ ಇಮಿಡಿಯೇಟ್ ಅಂದರೆ ಕಡಿಮೆ ಅವಧಿಯಲ್ಲಿ ಅಂದರೆ 30 ದಿವಸ ಅಥವಾ 45 ದಿವಸದಲ್ಲಿ ನಮ್ಮ ಏನು ದನ ಕರುಗಳು ತಿಂದು ಉಳಿದಿರ್ತಕ್ಕಂಥ ವೇಸ್ಟ್ ಇರ್ಬೋದು ಅಥವಾ ಹೊಲದಲ್ಲಿ ಉಳಿದಿರ್ತಕ್ಕಂಥ ವೇಸ್ಟ್ ಇರ್ಬೋದು, ಇದನ್ನು ನಾವು ಬೇಗನೆ ಗೊಬ್ಬರವಾಗಿ ಮಾರ್ಪಾಡು ಮಾಡ್ತಕ್ಕಂಥ ಶಕ್ತಿ ಈ ಒಂದು ವೇಸ್ಟ್ ಡಿಕಂಪೋಸರ್ಗಿದೆ. ಆಮೇಲೆ ಇದು ಏನಂದರೆ 1 cc ಸುಮಾರು ನಮಗೆ ಏನಂತಂದರೆ 20 ml ಇದೆ. 20 ml 20 rupees ನಿಮಗೆ ಖರ್ಚಿನಲ್ಲಿ ಈ ಒಂದು 20 rupees ನಾವು ಖರ್ಚು ಮಾಡಿದರೆ 20 ml ಸಿಗುತ್ತೆ. ಈ 1 cc ಒಂದು ವರ್ಷಕ್ಕೆ 100,000 metric tons ಅಷ್ಟು ನಾವು ಕಾಂಪೋಸ್ಟನ್ನು ತಯಾರು ಮಾಡ್ಬೋದು. ಹೌದು, ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ 20 rupees ಖರ್ಚು ಮಾಡಿದರೆ 100,000 metric tons ಗೊಬ್ಬರ ಅಂದರೆ ಎಷ್ಟು ಭೂಮಿಗೆ ಸಾವಯವ ಅಂಶನ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ಈ ಒಂದು ವೇಸ್ಟ್ ಡಿಕಂಪೋಸರ್ನ ಒಂದು ಮಹತ್ವ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಅವಶ್ಯಕತೆನೂ ಇದೆ. ಇದು ನಿಮಗೆ ಕಡಿಮೆ ಬೆಲೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಾವು ಬಂದರೆ ಇಲ್ಲಿ ನಾವು ನಿಮಗೆ ಫ್ರೀ ಇದರಲ್ಲಿ ಆ್ಯಕ್ಚುಲಿ 20 rupees ಇರೋದು ಫ್ರೀ ಇದರಲ್ಲೇ ಕೊಡ್ತಾ ಇದ್ದೀವಿ. ಅದನ್ನ ನೀವು ಅಟ್ಲೀಸ್ಟ್ ನೀವು ಮಲ್ಟಿಪ್ಲೈ ಮಾಡ್ಕೋಬಹುದು. ಅಂದ್ರೆ ಈಗ ವೇಸ್ಟ್ ಡಿಕಂಪೋಸರ್ ಅನ್ನ ಬಳಸಲೇಬೇಕು ರೈತ. ಹೌದು ಹೌದು ಸರ್. ಆಮೇಲೆ ನೀವು ಹೇಳಿದ್ರೆ ಆರಂಭದಲ್ಲಿ ಹೀಗೆ ಉಳುಮೆ ಮಾಡಲಿಕ್ಕೆ ಆರಂಭಿಸುವ ಸಂದರ್ಭದಲ್ಲಿ ರೈತರು ಹೊಲವನ್ನ ಸ್ವಚ್ಛ ಮಾಡ್ತಾರೆ. ಹೌದು, ಕಸ ಸಾಕಷ್ಟು ಸಂಗ್ರಹ ಆಗ್ತದೆ. ಹೌದು ಹೌದು. ಆದ್ರೆ ಏನ್ ಮಾಡ್ತಾರೆ, ಬದುವಿಗೆ ಹಾಕೋ ಇನ್ನೆಲ್ಲ ಹಾಕಿ ಅದನ್ನ ಸುಟ್ಟು ಬಿಡ್ತಾರೆ. ಹೌದು. ಆದ್ರೆ ಅದನ್ನೇ ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದು, ಡಿಕಂಪೋಸರ್ ಬಳಕೆ ಮಾಡ್ಕೋಬಹುದು. ಸೊ ಹಾಗಾದ್ರೆ ಈ ವೇಸ್ಟ್ ಡಿಕಂಪೋಸರ್ ಅಂತಕ್ಕಂಥದ್ದು ನೀವ್ ಹೇಳಿದ್ರಿ ಕೃಷಿ ಇಲಾಖೆಯಲ್ಲೂ ಸಿಗುತ್ತೆ, ಇದು ಕಂಪನಿಯವರ ಕಡೆಯಿಂದ ನೇರವಾಗಿ 20 rupees ಇದರಲ್ಲಿ ಸಿಗುತ್ತೆ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಹೌದು ಹೌದು ಹೌದು ಹೌದು ಹೌದು. ಜೊತೆಗೆ ಕೆವಿಕೆ ನಮ್ಮ ಕೆವಿಕೆಯಲ್ಲಿ ಬಂದ್ರೆ ನಾವು ಹೆಚ್ಚು ಕಡಿಮೆ ಉಚಿತವಾಗಿ ಒಬ್ಬರಿಗೆ ಅದನ್ನ ಮಲ್ಟಿಪ್ಲೈ ಮಾಡ್ಕೋಬಹುದು. ಅಂದ್ರೆ ಇದನ್ನ ಹೇಗೆ ತಯಾರಿಸಬಹುದು ವಿಧಾನ ಬಗ್ಗೆ ಹೇಳಿ. ಇಲ್ಲಿ ಏನಂತಂದ್ರೆ ನಾವು ಒಂದು ಈ ಒಂದು ದ್ರಾವಣ ತಯಾರನ್ನ ಮಾಡಿಕೊಳ್ತಕ್ಕಂತ ಒಂದು ಕಲೆ ರೈತರು ಅವರೇ ಅಳವಡಿಸ್ಕೊಂಡ್ಬಿಟ್ರೆ ನೀವು 20 rupees ಬೇಕಾಗಿಲ್ಲ. ನೀವೇ ದ್ರಾವಣ ರೆಡಿ ಮಾಡಿಕೊಂಡು ನೀವು ಬೇಕಾದ್ರೆ ಲೀಟರ್ ಅಥವಾ ಡ್ರಮ್ ಗಟ್ಲೆನು ಕೂಡ ಮಾರಾಟ ಮಾಡಬಹುದು. ಯಾಕಂದ್ರೆ ರೈತರಿಗೂ ಕೂಡ ಸಾವಯವ ಇದನ್ನ ಹಂಚಿದಂಗ ಆಗುತ್ತೆ. ಆಮೇಲೆ ನೀವು ಕೂಡ ನಿಮ್ಮ ಜಮೀನಿಗೆ 10 acres ಇರ್ಬೋದು, 20 acres ಇವನ್ ಒಂದ್ ಎಕರೆಯಿಂದ ಹಿಡಿದು ಕೂಡ ನೀವು ನಿಮ್ದೇ ಆಗಿರ್ತಕ್ಕಂಥ ಸಾವಯವ ಇವನ್ನ ವೇಸ್ಟ್ ಅನ್ನ ಈ ಒಂದು ವೇಸ್ಟ್ ಡಿಕಂಪೋಸರ್ ಅಲ್ಲಿ ನಾವು ಇದನ್ನ ಮಾಡಿ ಸ್ಪ್ರೇ ಮಾಡಿ ಡಿಕಂಪೋಸ್ ಮಾಡ್ಕೋಬಹುದು. ಬಟ್ ಇದನ್ನ ನಿಮ್ಮಿಂದ ಸಿಗುವಂತ ಈ ಡಿಕಂಪೋಸರ್ ಇಂದ ಮತ್ತೆ ಮತ್ತೆ ಅವರು ಮನೆಯಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅದನ್ನ ಹೆಂಗ ಅನ್ನೋದನ್ನ ನಾನು ನಂತರ ಇದರಲ್ಲಿ ಹೇಳ್ತಾ ಇದ್ದೀನಿ. ಈಗ ನಾವು ಏನಂತಂದ್ರೆ ನಮಗೆ ವೇಸ್ಟ್ ಡಿಕಂಪೋಸರ್ ಮಾಡ್ಲಿಕ್ಕೆ ಕೆಲವೊಂದು ಸಲಕರಣೆಗಳು ಏನೇನು ಬೇಕಾಗುತ್ತೆ ಅಂದ್ರೆ, ಒಂದು ಡ್ರಮ್ 200 liter ಒಂದು ಡ್ರಮ್ ಬೇಕಾಗುತ್ತೆ, ಜೊತೆಗೆ 2 kg ಬೆಲ್ಲ, 2 kg ಬೆಲ್ಲ, ಆಮೇಲೆ ಒಂದು 20 ml ಇರತಕ್ಕಂತ ಏನು ವೇಸ್ಟ್ ಡಿಕಂಪೋಸರ್ ಇಲ್ಲಿ ಇದೆಯಲ್ಲ ಅದು, ಈ ಮೂರು ಬೇಕಾಗುತ್ತೆ. ಮೊದಲಿಗೆ ನಾವು ಏನ್ ಮಾಡ್ಬೇಕು, ಬೆಲ್ಲವನ್ನ ಪುಡಿ ಪುಡಿಯಾಗಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಆ ಒಂದು ಬ್ಯಾರಲ್ಗೆ ಅಂದ್ರೆ ಖಾಲಿ ಇರತಕ್ಕಂಥ ಬ್ಯಾರಲ್ಗೆ 200 liter ಬ್ಯಾರಲ್ಗೆ ನಾವು ಪುಡಿ ಇರ್ತಕ್ಕಂಥ ಬೆಲ್ಲನ ಅದಕ್ಕೆ ಸೇರಿಸ್ಬೇಕು. 2 kg ಆಮೇಲೆ 200 liter ನೀರು. 2 kg ಬೆಲ್ಲವನ್ನ ಪುಡಿ ಮಾಡಿ ನಾವು ಬ್ಯಾರಲ್ಗೆ ಹಾಕಿದ ಮೇಲೆ ಮತ್ತೆ 200 liter ನೀರನ್ನ ಆ ಬ್ಯಾರಲ್ಗೆ ಸೇರಿಸ್ಬೇಕು. ಇದನ್ನ ಸೇರಿಸಿದ ಮೇಲೆ ನಾವು ಚೆನ್ನಾಗಿ ಮಿಶ್ರಣ ಮಾಡ್ಬೇಕು, ಅಂದ್ರೆ ಆ ದ್ರಾವಣ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆದ್ಮೇಲೆ ಈ ಒಂದು ವೇಸ್ಟ್ ಡಿಕಂಪೋಸರ್ ಏನು 20 ml ಇದೆಯಲ್ಲ ಅದನ್ನ ನಾವು ಕೈಯಿಂದ ಮುಟ್ದಂಗೆ ಯಾವ್ದಾದ್ರು ಒಂದು ಸ್ಪೂನ್ ಅಥವಾ ಒಂದು ಕಟ್ಟಿಗೆ ತಗೊಂಡು, ಅದೇ ಸ್ವಲ್ಪ ಗಟ್ಟಿ ಆಗಿರ್ತದೆ ಲಿಕ್ವಿಡ್ ಅಂತಂದ್ರು ಕೂಡ ಸ್ವಲ್ಪ ಗಟ್ಟಿ ಇದೆ, ಅದನ್ನ ನೀವು ಒಂದೊಂದೇ ಅಗಳು ಅಗಳು ತೆಗೆದು ನೀವು ಅದಕ್ಕೆ ಹಾಕಿ ಆ 20 ml ಪೂರ್ತಿ ನೀವು ಆ ಒಂದು 200 liter ಮತ್ತೆ ಏನು 2 kg ಬೆಲ್ಲ ಇದೆಯಲ್ಲ ಅದಕ್ಕೆ ಮಿಶ್ರಣ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು. ಹಾ, ಇದನ್ನ ತಿರುಗಿಸಿದ ಮೇಲೆ ಈಗ ನಾವು ಅಂದ್ರೆ ಏನಂತಂದ್ರೆ ಇದನ್ನ ನಾವು ಒಂದು ವಾರ ತನ ಬಿಡಬೇಕು. ಅಂದ್ರೆ ಒಂದು ವಾರ ಅಂತಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಕಡ್ಡಾಯವಾಗಿ ಕಂಪಲ್ಸರಿ ತಿರುಗಿಸಲೇಬೇಕು. ತಿರುಗಿಸೋಕೆ ಏನಾದ್ರೆ ಕ್ರಮಗಳಿದವಾ? ತಿರುಗಿಸ್ಲಿಕ್ಕೆ ಏನಂದ್ರೆ ಒಂದ್ಸರಿ ನಾವು ಈಗ ಕ್ಲಾಕ್ ವೈಸ್ ಅಂದ್ರೆ ಈ ಎಡದಿಂದ ಬಲಕ್ಕೆ ಆಮೇಲೆ ಬಲದಿಂದ ಎಡಕ್ಕೆ ಒಂದು ನಾವು ಒಂದು ಉದ್ದವಾಗಿರ್ತಕ್ಕಂಥ ಕಟ್ಟಿಗೆ ಇರ್ಬೋದು ಅಥವಾ ಯಾವುದೇ ಒಂದು ಸಲಕರಣೆ ತಗೊಂಡು ಚೆನ್ನಾಗಿ ಬೆಳಗ್ಗೆ ಒಂದ್ಸರಿ ನಾವು ಇದನ್ನ ಸಾಯಂಕಾಲ ಟೈಮ್ ಇದರಲ್ಲಿ ನಾವು ಚೆನ್ನಾಗಿ ತಿರುವಿದ್ರೆ ಅಥವಾ ಮಿಶ್ರಣ ಮಾಡಿದ್ರೆ ನಮಗೆ ಒಳ್ಳೆ ವೇಸ್ಟ್ ಡಿಕಂಪೋಸರ್ ಕೂಡ ರೆಡಿ ಆಗುತ್ತೆ. ಹಾ, 200 liter ವೇಸ್ಟ್ ಡಿಕಂಪೋಸರ್ ರೈತರೇ ತಮ್ಮ ಮನೆಯಲ್ಲೇ ಮಾಡಿಕೊಳ್ಳಬಹುದು. ಇದು ಎಷ್ಟು ದಿನದಲ್ಲಿ ಸಿದ್ಧವಾಗುತ್ತೆ? ಇದು ಏನಂತಂದ್ರೆ ನಮಗೆ ಈ ಒಂದು ಸುಮಾರು 7 ದಿನ, ಬ್ಯಾಸಗಿ ಬಂತಂದ್ರೆ 4-5 ದಿನಗಳಲ್ಲಿ ನಮಗೆ ಈ ಒಂದು ವೇಸ್ಟ್ ಡಿಕಂಪೋಸರ್ ಅಂದ್ರೆ ಫಾಸ್ಟ್ ಆಗಿ ಇದು ಮಿಶ್ರಣ ರೆಡಿ ಆಗುತ್ತೆ. ಇನ್ನು ನಾವು ಈ ಚಳಿಗಾಲಕ್ಕೆ ಬಂದ್ರೆ ಅಂದ್ರೆ ಸ್ವಲ್ಪ ನಾವು ಇಲ್ಲಿ ಲೇಟ್ ಆಗುತ್ತೆ, ಅಂದ್ರೆ 7 ದಿವಸ ಆಗ್ಬೋದು, 8 ದಿವಸ ಆಗ್ಬೋದು, ಅಂದ್ರೆ ನಮಗೆ 7 ದಿವಸ ಮ್ಯಾಕ್ಸಿಮಮ್ ಅಷ್ಟೊಳಗೆ ನಮಗೆ ಈ ಒಂದು ವೇಸ್ಟ್ ಡಿಕಂಪೋಸರ್ ರೆಡಿ ಆಗುತ್ತೆ. ಹಂಗಾಗಿ ಈ ವೇಸ್ಟ್ ಡಿಕಂಪೋಸರ್ ನಿಂದ ಯಾವ ರೀತಿ ಮತ್ತೆ ಬೆಳೆಯ ಅವಶೇಷಗಳನ್ನೆಲ್ಲ ಕಂಪೋಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ, ಅದು ಗೊಬ್ಬರವನ್ನಾಗಿ ಪರಿವರ್ತನೆ. ಓಕೆ, ಇಲ್ಲಿ ಏನು ಅಂತಂದ್ರೆ ನಾನು ಆಕ್ಚುಲಿ ಈ ಒಂದು ಬೆಳೆಯ ಅವಶೇಷಗಳಿಗಿಂತ ಮುಂಚೆ ಈ ನಮ್ಮದು ಈಗ 1 cc ಕೊಟ್ಟಿದ್ವಿ, ಅದರಿಂದ ನೀವು 200 liter ರೆಡಿ ಮಾಡ್ಕೊಂಡ್ರಿ. ಮತ್ತೆ ನೀವು ಸೊಲ್ಯೂಷನ್ ಮಾಡ್ಕೋಬೇಕು, 200 liter ನೀವು ಯಾವ್ದಾದ್ರು ಅವಶೇಷಗಳಿಗೆ ಸ್ಪ್ರೇ ಮಾಡಿದ್ರೆ ಅಂದ್ರೆ ಮತ್ತೆ ನೀವು ಸೊಲ್ಯೂಷನ್ ಆಗಲಲ್ಲ, ಬೇರೆ ಅಂಗಡಿಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅದನ್ನ ಸೊಲ್ಯೂಷನ್ ನೀವು ಹೆಂಗ್ ಮಾಡ್ಕೋಬಹುದು ಅಂತಂದ್ರೆ 20 liter ನೀವು ವೇಸ್ಟ್ ಡಿಕಂಪೋಸರ್ ಏನು ರೆಡಿ ಮಾಡ್ಕೊಂಡಿದ್ರಲ್ಲ 200 liter ಅಲ್ಲಿ, ಅದರಲ್ಲಿ 20 liter ಅನ್ನ ತೆಗೆದು ಇಟ್ಕೋಬೇಕು. ಆ 20 liter ನೀರು ಮತ್ತೆ 2 kg ಬೆಲ್ಲ ಅದನ್ನು ಚೆನ್ನಾಗಿ ಪುಡಿ ಮಾಡಬೇಕು. ಮತ್ತೆ ಅದೇನು 200 liter ನೀರಿಗೆ ಮಿಶ್ರಣ ಮಾಡಿ ಮತ್ತೆ ನೀವು 7 ದಿವಸ ಅಥವಾ 4 ದಿವಸಕ್ಕೆ ದ್ರಾವಣ ರೆಡಿ ಆಗುತ್ತೆ. ಅದೇ ದ್ರಾವಣನ ನೀವು ಮತ್ತೆ ಮತ್ತೆ ಮಾಡ್ಕೋಬಹುದು. ಅಂದ್ರೆ ನೀವು ಅದೇ ಹೇಳಿದ್ನಲ್ಲ, 1 ವರ್ಷದಲ್ಲಿ ಸುಮಾರು 100,000 metric tons ಅನ್ನುವಷ್ಟು ನಾವು 1 cc ತಯಾರು ಮಾಡ್ಕೋಬಹುದು. ಅದಕ್ಕೋಸ್ಕರ ಇದನ್ನ ತಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು, ಜೊತೆಗೆ ನಾವು ಏನಂತಂದ್ರೆ ಈಗ ಬೆಳೆಯ ಅವಶೇಷಗಳು, ಈಗ ಬೆಳೆಯ ಅವಶೇಷಗಳಿಗೆ ಅಂತಂದ್ರೆ ಬೆಳೆ ಕಟಾವಾದ ತಕ್ಷಣ ನಾವು ಸ್ಪ್ರೇ ಮಾಡಿ ಜೊತೆಗೆ ಹಿಂದೆಲೆ ನಾವು ನೀರು ಬಿಡ್ಬೇಕು. ಅಂದ್ರೆ ದ್ರಾವಣ ಎಷ್ಟಿದೆ ಅಂತಂದ್ರೆ 200 liter ನಾವು ಏನು ತಯಾರು ಮಾಡ್ಕೊಂಡಿದ್ವಲ್ಲ ಅದು 1 acre ಶಿಫಾರಸಿದೆ. 1 acre 200 liter ನಾವು ಸಂಪೂರ್ಣ ದ್ರಾವಣವನ್ನ ಇದು ಒಂದು ವೇಸ್ಟ್ಗೆ, ನೀವು ಯಾವುದೇ ಕಸ ಕಡ್ಡಿ ಇರಲಿ, ನೀವು ಹತ್ತಿದಿರ್ಬೋದು ಅಥವಾ ಭತ್ತದಿರ್ಬೋದು ಅಥವಾ ಕಬ್ಬಿಂದಿರ್ಬೋದು, ನಿಮ್ಮ ಭೂಮಿ ಮೇಲೆ ಬಿದ್ದಿರ್ತಕ್ಕಂಥ ಯಾವುದೇ ಒಂದು ಕಸಕ್ಕೂ ಕೂಡ ಇದನ್ನು ಸ್ಪ್ರೇ ಮಾಡಿ, ಜೊತೆಗೆ ಏನಂದ್ರೆ ಆ ಟೈಮಲ್ಲಿ ಸ್ಪ್ರೇ ಆಗಿ ನಂತರ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ತೇವಾಂಶ ಇರಬೇಕು. ತೇವಾಂಶ ಇರಲಿಲ್ಲ, ಇಲ್ಲಿ ಏನಂತಂದ್ರೆ ಕೆಲವು ರೈತರಿಗೆ ತೇವಾಂಶ ಇರೋದಿಲ್ಲ, ಬಟ್ ಹಂಗಂತ ನೀವೇನು ಅಷ್ಟೊಂದು ಇದು ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಏನಂತಂದ್ರೆ ನಾವು ಸ್ಪ್ರೇ ಮಾಡ್ಬಿಡೋದು 200 liter 1 acre ನಂತರ ಯಾವಾಗ ಅದಕ್ಕೆ ತೇವಾಂಶ ಬರ್ತದೋ ಆವಾಗ ಈ ಒಂದು ಏನು ಸೂಕ್ಷ್ಮಾಣು ಜೀವಿಗಳು ತನ್ನ ಕಾರ್ಯವನ್ನ ಪ್ರಾರಂಭಿಸಿ ನಿಮ್ಮ ಈ ಒಂದು ಕಸವನ್ನ ಕೂಡ ಬೇಗನೆ ಕಳೀಲಿಕ್ಕೆ ಅನುಕೂಲ ಮಾಡಿಕೊಡ್ತತಿ. ಅದಕ್ಕೋಸ್ಕರ ಇದನ್ನ ಏನಂತಂದ್ರೆ ಸ್ವಲ್ಪ 40-45 ದಿವಸದಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಈ ಒಂದು ಕಾಂಪೋಸ್ಟ್ ಅನ್ನ ತಯಾರು ಮಾಡ್ಕೋಬಹುದು. ಸರ್, ಈಗ ನೀವೇನ್ ಹೇಳಿದ್ರೆ ಹೊಲದಲ್ಲಿ ಇರ್ತಕ್ಕಂಥ ಕಸಗಳಿಗೆ ಇದನ್ನ ಸ್ಪ್ರೇ ಮಾಡ್ಬೇಕು, ಯಾವುದೇ ರೀತಿಯ ಕಸ ಇರುತ್ತದೆ, ಹುಲ್ಲು ಇರ್ತದೆ, ಈ ಕೋಲಣಿ ಗಿಡಗಳು ಅಂತೇಳಿ ಜೋಳ ಬೆಳೆಯುವಂತ ಬೇರೆ ಬೇರೆ ಗದ್ದೆಗಳೇ ಹೊಲಗಳಲ್ಲಿ ಬೇರೆ ಬೇರೆ ರೀತಿಯ ಕಸ ಇದ್ದೇ ಇರುತ್ತೆ. ಅದು ಎಲ್ಲದನ್ನು ಸಹಿತ ಅದು ಕಟಾವ್ ಮಾಡಿ ಅದು ಉಳಿದಿರ್ತಕ್ಕಂಥ ಕಸಕ್ಕೆ ಹಾಕ್ತಾರೆ. ನಿಜ ಹೌದು, ಆದ್ರೆ ಕೆಲವು ಹಾಗೆ ಉಳಿದಿರ್ತದೆ. ಹೌದು, ಅದನ್ನ ಅವ್ರು ಕಟ್ ಮಾಡಿ ಹಾಕ್ಬೇಕಾ ಅಥವಾ ಹೇಗೆ? ಏನಂತಂದ್ರೆ ನೇರವಾಗಿ ಈ ಕುಳೆ ಏನಾರಾಗಿತ್ತಂತಂದ್ರೆ ಆ ಕುಳೆಗೆ ನೇರವಾಗಿ ನಾವು ಸ್ಪ್ರೇ ಮಾಡಬಹುದು. ಯಾಕಂದ್ರೆ ಕಟ್ ಮಾಡಿದ್ರೆ ಇನ್ನು ಭೂಮಿಗೆ ಅಂದ್ರೆ ಮಣ್ಣಿನ ಜೊತೆಗೆ ಸ್ವಲ್ಪ ಸೇರ್ಕೊಳ್ತಂತಂದ್ರೆ ಬೇಗನೆ ಇದಾಗುತ್ತೆ. ಇಲ್ಲಾಂದ್ರೂ ಏನು ಸಮಸ್ಯೆ ಇಲ್ಲ, ನಾವು ಕುಳೆಗೇನು ಕೂಡ ನೇರವಾಗಿ ಸಿಂಪರಣೆ ಮಾಡಬಹುದು. ಅದು ಶಿಫಾರಸು 200 ಲೀಟರ್ ಒಂದು ಎಕರೆಗೆ ಇದೆ. ಹೌದು, ಯಾವುದೇ ಕಸವನ್ನು ಈ ರೀತಿ ಸಿಂಪರಣೆ ಮಾಡಿದ್ರೆ ಕುಳಿತದೆ. ಆ ನಂತರದಲ್ಲಿ ಅವರಿನ ಅದನ್ನ ರೊಟ್ರ ಮೂಲಕ ಇದು ಮಾಡ್ಬೇಕಾ ಹೇಗೆ? ಅದನ್ನು ಒಂದ್ಸರಿ ನೀವು ಕಾಂಪೋಸ್ಟ್ ರೆಡಿ ಆಯ್ತು ಅಂತಂದ್ರೆ ನಿಮಗೆ ಅದನ್ನ ಏನಂತಂದ್ರೆ ಈ ಒಂದು ಎರೆಹುಳು ಗೊಬ್ಬರ ಇರ್ಬೋದು ಅಥವಾ ನಾವು ಕಾಂಪೋಸ್ಟ್ ಒಳ್ಳೆ ಗೊಬ್ಬರ ಆಗಿರ್ತಕ್ಕಂತ ಇದು ಇರ್ಬೋದು, ಒಂಥರ ಮಣ್ಣಂಗ ಆಗಿಬಿಡ್ತೈತೆ. ಅದು ಏನು ನೀವು ಯಾವುದೇ ತರ ಕಸಕಡ್ಡಿನೂ ಇರೋದಿಲ್ಲ, ಎಲ್ಲ ಕೊಳತು ಮಣ್ಣಾಗಿಬಿಡ್ತೈತೆ ಅಂದ್ರೆ ಗೊಬ್ಬರವಾಗಿ ಅಂದ್ರೆ ಮಣ್ಣನ್ನು ಉತ್ಪಾದಿಸುವ ಕ್ರಮ. ಹೌದು. ಇದರಿಂದ ಸಾವಯವ ಗೊಬ್ಬರ ಯಾವ ರೀತಿ ತಯಾರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ನನಗೆ ಅನಿಸ್ತಂಗೆ ಇತ್ತೀಚಿನ ಅಂದ್ರೇನು ಬಹಳ ವರ್ಷದಿಂದ ರೈತರು ಎಲ್ಲ ಈ ತಮ್ಮ ತಿಪ್ಪೆಗಳು ಕಾಂಪೋಸ್ಟ್ ತಯಾರು ಮಾಡ್ಕೊಳ್ತಿಕ್ಕೆ FIM ತಯಾರು ಮಾಡ್ಕೊಳ್ಲಿಕ್ಕೆ ಬೋದು ಏನು ರೋಡ್ ಸೈಡ್ ಇರ್ಬೋದು ಅಥವಾ ಎಲ್ಲೋ ಹಿತ್ತಲದಲ್ಲಿ ಇರ್ಬೋದು ಅಲ್ಲಿ ಹಾಕಿರ್ತಾರೆ ತಿಪ್ಪೆಗಳನ್ನು ಕಾಂಪೋಸ್ಟ್ ಮಾಡ್ಕೊಳ್ಳಿಕ್ಕೆ. ಬಟ್ ಅದು ನಮಗೆ ಕಾಂಪೋಸ್ಟ್ ಆಗ್ಲಿಕ್ಕೆ ಸುಮಾರು ಒಂದು ವರ್ಷನೇ ಬೇಕಾಗುತ್ತೆ. ಬಟ್ ಇಲ್ಲಿ ಏನಂತಂದ್ರೆ ಮ್ಯಾಗಿರ್ತಕ್ಕಂಥ ಇದು ಏನು ಯಾವುದೇ ಒಂದು ಕಸಕಡ್ಡಿನೂ ಕೂಡ ಕೊಳತಿರೋದಿಲ್ಲ, ಬಟ್ ಕೆಳಗಿರ್ತಕ್ಕಂಥದ್ದಷ್ಟೇ ಎಲ್ಲಿ ಮಾಯಿಸ್ಚರ್ ತೇವಾಂಶ ಸಿಕ್ಕಿರ್ತೈತೆ ಅದಷ್ಟೇ ಕೂಡ ಚೆನ್ನಾಗಿ ಡಿಕಂಪೋಸ್ ಆಗಿ ಒಂದು ಸುಮಾರು ಒಂದು ಅರ್ಧದಷ್ಟು ವೇಸ್ಟ್ ಆಗಿರ್ತೈತಿ, ಇನ್ನು ಉಳಿದಿರ್ತಕ್ಕಂಥದ್ದು ಅರ್ಧದಷ್ಟು ಪ್ರಮಾಣ ನಮಗೆ ಕಾಂಪೋಸ್ಟ್ ಸಿಗುತ್ತೆ. ಅದು ಇಲ್ಲಿ ಒಂದು ವರ್ಷ ಆಗಬೇಕು. ಬಟ್ ಇಲ್ಲಿ ನಾವು ವೇಸ್ಟ್ ಡಿಕಂಪೋಸರನ್ನು ಬಳಸೋದ್ರಿಂದ ನಾವು ಕನಿಷ್ಠ 45-50 ದಿವಸದಲ್ಲಿ ನಮ್ಮ ಸಂಪೂರ್ಣ ಈ ಒಂದು ಕಾಂಪೋಸ್ಟನ್ನು ನಾವು ನಮ್ಮ ಹಿತ್ತಲದಲ್ಲೇ ಅಥವಾ ಇದರಲ್ಲಿ ಸ್ವಲ್ಪ ಏನಂದ್ರೆ ರೋಡ್ ಸೈಡ್ಗೆ ಹಾಕೋದಕ್ಕಿಂತ ಬಿಸಿಲಿಗೆ ನೇರವಾಗಿ ಬಿಸಿಲಿಗೆ ಬಿಡೋದಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಸೇಡ್ ಎಲ್ಲೋ ಮರದಡಿಗೆ ಅಥವಾ ಅದರ ಮೇಲೆ ಏನಾದರೂ ಒಂದು ನೆರಳಿಗೆ ಒಂದು ಚಪ್ಪರನೋ ಆ ಥರ ಹಾಕಿ ನಾವು ಈ ಒಂದು ವೇಸ್ಟ್ ಡಿಕಂಪೋಸರನ್ನು ಸಿಂಪರಣೆ ಅದನ್ನ ಹೆಂಗೆ ಮಾಡಬೇಕಂತಂತಂದರೆ ನಾವು ಈಗ ಸುಮಾರು ಒಂದು 18-20 ಸೆಂಟಿಮೀಟರ್ ಎತ್ತರದವರೆಗೆ ಅಂದ್ರೆ ಸುಮಾರು ನಾವು ಕಸಕಡ್ಡಿ ಯಾವುದೇ ಕಸಕಡ್ಡಿ ಇರಲಿ ಅದನ್ನ ನಾವು 18-20 ಸೆಂಟಿಮೀಟರ್ ಎತ್ತರದವರೆಗೆ ಚೆನ್ನಾಗಿ ತುಂಬಬೇಕು. ಚೆನ್ನಾಗಿ ತುಂಬಿದ ಮೇಲೆ ನಮಗೆ ಅದು ಪೂರ್ತಿ ತೊಯಂಗೆ ಈ ವೇಸ್ಟ್ ಡಿಕಂಪೋಸರ್ ಅನ್ನ ನಾವು ಸ್ಪ್ರೇ ಮಾಡ್ಬೇಕು, ಸಿಂಪರಣೆ ಮಾಡ್ಬೇಕು. ಅದಾದ್ಮೇಲೆ ಅದ್ರ ಮೇಲ್ಗಡೆ 18-20 ಸೆಂಟಿಮೀಟರ್ ಇತ್ತಲ್ಲ ಅದೇ ತರ ಮತ್ತೊಂದು ಲೇಯರ್ ಮತ್ತೆ ನಾವು ತಯಾರು ಮಾಡಿ ಮತ್ತೆ ಅದರ ಮೇಲೆ ಅದು ತೊಯಲಿಕ್ಕೆ ನಾವು ಸಂಪೂರ್ಣ ಈ ವೇಸ್ಟ್ ಡಿಕಂಪೋಸರ್ ಹಾಕಬೇಕು. ಹಿಂಗೆ ನಾವು 4-5 ಒಂದು ಪದರಗಳನ್ನು ಮಾಡಿಕೊಂಡು ನಾವು ತಿಪ್ಪೆ ಏನು ಸುಮ್ಮನೆ ಹೋಗಿ ದಿನ ದಿನ ಒಗಿತಾ ಇರ್ತಾರೆ ಅದರ ಮೇಲೆ ಎಷ್ಟೋ ಕಳಿತಿರ್ತೈತಿ ಅಷ್ಟು ಕಳೆಯೋದಿಲ್ಲ. ಬಟ್ ಈಗ ನಾವು ಏನಂದ್ರೆ ವೇಸ್ಟ್ ಡಿಕಂಪೋಸರ್ ಇಂದ ನಾವು ತುಂಬಿಸೋದ್ರಿಂದ ರೈತರಿಗೆ ಏನು ಅಂತಂದ್ರೆ ನಮಗೆ 45-50 ದಿವಸದಲ್ಲಿ ಸಂಪೂರ್ಣವಾಗಿ ಗೊಬ್ಬರವಾಗಿ ನಿಮಗೆ ಒಳ್ಳೆ ಎನ್ರಿಚ್ಡ್ ಒಳ್ಳೆ ಗೊಬ್ಬರನು ಕೂಡ ರೈತರಿಗೆ ಸಿಕ್ಕಂಗಾಗುತ್ತೆ. ಅಂದ್ರೆ ನೀವು ಹೇಳಿದ್ರಿ ತಿಪ್ಪೆಗೂ ಸಹಿತ ಇದನ್ನ ಸಿಂಪರಣೆ ಮಾಡಬಹುದು. ಹೌದು ಸರ್, ತಿಪ್ಪೆಯಲ್ಲಿ ಕಸನು ಇರುತ್ತೆ ಮತ್ತೆ ಸಗಣಿನೂ ಇರುತ್ತದೆ, ಇತರದೆಲ್ಲ ಇರ್ತದೆ. ಹೌದು, ಇದನ್ನ ಸಿಂಪರಣೆ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ? ಏನು ತೊಂದರೆ ಆಗಲ್ಲ. ನನಗೆ ನಾನು ಕೇಳಿದ ಮಟ್ಟಿಗೆ ತಿಪ್ಪೆಯನ್ನ ರೈತರು ಅನ್ನ ತಿರುವಿ ಹಾಕೋದಾಗ್ಲಿ ಕೆಳಗಿನ ಮೇಲೆ ಮಾಡೋದು ಮೇಲಿನ ಕೆಳಗೆ ಮಾಡೋದು ಇವನ್ನ ಹೆಚ್ಚಾಗಿ ಮಾಡೋದು ಇದರಿಂದ ಏನಾದ್ರೂ ಅವ್ರಿಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳ ಆಗ್ತವ? ಅಂದ್ರೆ ಅದು ರೈತರಿಗೆ ಉಪಯೋಗವಾಗುವ ರೀತಿಯಲ್ಲಿ ಇರ್ತದ ಅಥವಾ ಅವ್ರಿಗೆ ಏನಾದರೂ ಸಮಸ್ಯೆ ಆಗ್ತದ? ಏನಂತಂದ್ರೆ ನಮಗೆ ಸರ್ ಇದ್ರ ಬಗ್ಗೆ ಈ ವೇಸ್ಟ್ ಡಿಕಂಪೋಸ್ ಸ್ಪ್ರೇ ಮಾಡ್ಲಿ ಮಾಡದೇ ಇರಲಿ, ಬಟ್ ಏನಂತಂದ್ರೆ ನಾವು ಮಿನಿಮಮ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಬೇಕು. 60 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ನಾವು ಟೆಂಪರೇಚರ್ ಅನ್ನ, ಆಮೇಲೆ 50% ಅಂದ್ರೆ 50-55% ಮಾಯಿಸ್ಚರ್ ಅನ್ನ ನಾವು ಕಾಯ್ದಿಟ್ಕೊಳ್ಳೇಬೇಕು. ನಾವು ಅಕಸ್ಮಾತ್ ಬಿಸಿಲಿಗೆ ಬಿಟ್ಟಿವಿ ಅಂದ್ರೆ ಅಟ್ಲೀಸ್ಟ್ ನಾವು ಒಂದು ಕೊಡ ನೀರನ್ನ ಅದ್ರ ಮೇಲೆ ಸಿಂಪರಣೆ ಮಾಡ್ಬೇಕು. ಜೊತೆಗೆ ಆ ಕಸವನ್ನು ಹಾಕಿದ್ದನ್ನು ನಾವು ಈಗ ವೇಸ್ಟ್ ಡಿಕಂಪೋಸರ್ ಹಾಕಿದ್ವಿ ಅದನ್ನು ಒಂದು ವಾರಕ್ಕೊಂದು ಸರಿ ತಿರುವಿ ಹಾಕಬೇಕು. ಎಷ್ಟು ನೀವು ಹೆಚ್ಚು ತಿರುವಿ ಹಾಕ್ತಿರೋ ಅಷ್ಟು ನಿಮಗೆ ಕಾಂಪೋಸ್ಟ್ ಬೇಗನೆ ರೆಡಿ ಆಗುತ್ತೆ. ಹಾಗಾಗಿ ರೈತರಿಗೆ ಬೇಗನೆ ನಮಗೆ ಕಾಂಪೋಸ್ಟ್ ಬೇಕಂದ್ರೆ ಪ್ರತಿ ವಾರಕ್ಕೊಂದು ಸರಿ ನಾವು ತಿರುವಿ ಹಾಕ್ಲೇಬೇಕಾಗುತ್ತೆ. ಸರಿ ಸರ್, ಅಂದ್ರೆ ಒಂದು ಸುಲಭವಾಗಿ ಕಾಂಪೋಸ್ಟ್ ಗೊಬ್ಬರವನ್ನ ಸಿದ್ಧತೆ ಮಾಡ್ಕೊಳ್ಳೋದು ತುಂಬಾ ಪರಿಣಾಮಕಾರಿ ಲಾಭವನ್ನು ಕೊಡ್ತಕ್ಕಂತಹ ಕಾಂಪೋಸ್ಟ್ ಗೊಬ್ಬರವನ್ನ ಈ ವೇಸ್ಟ್ ಡಿಕಾಂಪೋಸರ್ ಬಳಕೆ ಮೂಲಕ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಇದರಿಂದ ರೈತರಿಗೆ ಏನೆಲ್ಲ ಲಾಭಗಳಾಗ್ತವೆ, ಯಾವ ರೀತಿ ಇದನ್ನು ಬಳಕೆ ಮಾಡ್ಕೊಳ್ಬೇಕು, ಯಾವ್ಯಾವ ರೀತಿಯ ಲಾಭಗಳಾಗ್ತವೆ? ಈಗ ನೋಡಿ ಸರ್, ಇದರಿಂದ ನಮಗೆ ಲಾಭ ಬಹಳಷ್ಟು ರೈತರಿಗೆ ಬಹಳಷ್ಟು ಲಾಭ ಆಗ್ತಾ ಇದೆ. ಯಾಕಂತಂದ್ರೆ ಕಡಿಮೆ ಖರ್ಚು, ಒಂದು ಕಡಿಮೆ ಖರ್ಚಲ್ಲಿ ನಾವು ಕಾಂಪೋಸ್ಟ್ ಅನ್ನ ನಮ್ದೇ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟ್ರಿನ ನಾವು ತಯಾರು ಮಾಡ್ಕೊಳಕಾಗುತ್ತೆ. ಅಂದ್ರೆ ನಾವು ಗೊಬ್ಬರಕ್ಕೆ ಬೇರೆ ಕಡೆ ಹೋಗಿ ಗೊಬ್ಬರ ಸಿಗಲಿಲ್ಲ ಅದು ಸಿಗಲಿಲ್ಲ ಅನ್ನೋದಕ್ಕಿಂತ ನಾವೇ ತಯಾರು ಮಾಡಿರ್ತಕ್ಕಂಥ ಒಂದು ಇದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ಒಂದು ಇದನ್ನು ಏನಂತಂದರೆ ನಮಗೆ ಸುಲಭವಾಗಿ ಈ ಒಂದು ಯಾವುದೇ ವೇಸ್ಟ್ ಇರಲಿ ನಮಗೆ ಬೇಗನೆ ಅತೀ ಬೇಗನೆ ಈ ಒಂದು ಕಾಂಪೋಸ್ಟ್ ಮಾಡ್ತಕ್ಕಂಥ ಇದನ್ನು ನಾವು ಇದರಲ್ಲಿ ಕಂಡು ಬಂದಿದ್ದೀವಿ. ಇದರಿಂದ ನಾವು ಈ ಒಂದು ವೇಸ್ಟ್ ಡಿಕಂಪೋಸರನ್ನು ನಾವು ಸಿ ಟ್ರೀಟ್ಮೆಂಟ್ಗಾಗಿ ಅಂದರೆ ಬೀಜೋಪಚಾರಕ್ಕೆ ಈಗ ಜೈವಿಕ ಗೊಬ್ಬರಗಳ ಬೇರೆ ಬೇರೆ ಇದಾವೆ, ಅದರಲ್ಲಿ ನಮಗೆ ಈ ಭತ್ತಕ್ಕೆ ಬಂತು ಅಂದರೆ ಅಜೋಸ್ಪೈರ್ಲಮ್ ಇದೆ, ಅಜಿಟೋಬ್ಯಾಕ್ಟೀರಿಯಾ ಇದೆ, ಸುಡೋಮನಸ್ ಇದೆ, ಟ್ರೈಕೋಡರ್ಮಾ ಇದೆ, ಆಮೇಲೆ ಫಾಸ್ಫೇಟ್ ಸಾಲಿಬ್ಲೈಸಿಂಗ್ ಬ್ಯಾಕ್ಟೀರಿಯಾ ಇದೆ, ಈಗ ನಾವು ದ್ವಿದಳಕ್ಕೆ ಬಂದರೆ ರೈಜೋಬಿಯಂ ಇದೆ, ಆ ಥರ ಎಲ್ಲ ಟ್ರೀಟ್ಮೆಂಟ್ ಜೈವಿಕ ಇದೆ. ಅದೇ ಥರ ಇಲ್ಲಿ ಕೂಡ ನಾವು ಈ ಒಂದು ಈ ವೇಸ್ಟ್ ಡಿಕಂಪೋಸರನ್ನು ನಾವು ಬೀಜೋಪಚಾರ ಮಾಡಿ ಹಾಕಿದರೆ ಮುಂದೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನು ಕೂಡ ಈ ಒಂದು ವೇಸ್ಟ್ ಡಿಕಂಪೋಸರ್ ಟ್ರೀಟ್ ಮಾಡಿ ಹಾಕೋದ್ರಿಂದ ಕಡಿಮೆ ಮಾಡ್ಬೋದು. ಜೊತೆಗೆ ಇದನ್ನೇನಂತಂದರೆ ನಾವು ಭೂಮಿಗೆ ನೇರವಾಗಿ ನಾವು ಡ್ರಿಪ್ ಮುಖಾಂತರ ಅಥವಾ ನೀರಿನ ಮುಖಾಂತರ ಹರಿಸೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ, ಮಣ್ಣಿನ ಒಂದು ಏನು ಸಾಯಿಲ್ ಮೈಕ್ರೋಬ್ಸ್ ಅಂತೀವಲ್ಲ ಅದು ಜಾಸ್ತಿ ಆಗಿ ಬೇಗನೆ ಒಂದು ಮಣ್ಣಿನ ಒಂದು ಗುಣಧರ್ಮ ಚೆನ್ನಾಗಾಗುತ್ತೆ, ಜೊತೆಗೆ ಮಣ್ಣಿನ ಫಲವತ್ತತೆನೂ ಕೂಡ ಚೆನ್ನಾಗಾಗುತ್ತೆ ಸರ್. ಒಂದು ಇದರಿಂದ ಏನಂತಂದರೆ ರೈತರಿಗೆ ಬಹಳ ಕಡಿಮೆ ಖರ್ಚಲ್ಲಿ ನಾವು ಹೆಚ್ಚು ಲಾಭನೂ ಕೂಡ ಗಳಿಸ್ಬೋದು ಅಂತ. ರೈತರು ಹೊರಗಡೆ ಗೊಬ್ಬರಕ್ಕಾಗಿ ಹೆಚ್ಚು ಹಣ ವ್ಯಯ ಮಾಡೋದಿಲ್ಲ ತಪ್ಪು. ಹೌದೌದೌದು ಸರ್. ರಾಸಾಯನಿಕ ಗೊಬ್ಬರಿಗೆ ನಾವು 10-15 ಸಾವಿರ ನಾವು ಭತ್ತದಲ್ಲಿ ಖರ್ಚು ಮಾಡ್ತೀವಿ, ಬಟ್ ಅದೇ ನಾವು ವೇಸ್ಟ್ ಡಿಕಂಪೋಸರ್ ಅನ್ನ ಭತ್ತ ಸುಡೋ ಬದ್ಲಿ ನಾವು ವೇಸ್ಟ್ ಡಿಕಂಪೋಸರ್ ಹಾಕಿ ನಾವು ಆ ಭತ್ತದ ಹುಲ್ಲನ್ನ ಇದು ಮಾಡೋದ್ರಿಂದ ಸುಮಾರು ನಮಗೆ ಒಂದು 4-5 ಸಾವಿರ ನಾವು ರೈತರಿಗೆ ಉಳಿಸ್ದಂಗೆ ಆಗುತ್ತೆ. ಆಮೇಲೆ ಅದನ್ನೇ ರೈತರು ಕೂಡ ನಾವು ಮಾರಾಟನೂ ಮಾಡ್ಬೋದು, ತಾವು ಏನು ತಿಪ್ಪೆ ಏನು FOI ಮಾಡಿಕೊಂಡಿರ್ತಕ್ಕಂಥ ಗೊಬ್ಬರದಿಂದ. ಒಳ್ಳೇದು ನಾರಪ್ಪರೇ, ನಮ್ಮ ರೈತರು ಹೆಚ್ಚು ಹಣವನ್ನು ವ್ಯಯ ಮಾಡದೆ ಲಭ್ಯವಿರುವ ಸಂಪನ್ಮೂಲಗಳಿಂದನೇ ಅಂದರೆ ಏನು ತ್ಯಾಜ್ಯಗಳಿಂದನೇ ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರವನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ ತುಂಬ ಸರಳವಾಗಿರ್ತಕ್ಕಂಥ ಮಾರ್ಗಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಈ ಬಗ್ಗೆ ವೇಸ್ಟ್ ಡಿಕಂಪೋಸರ್ನ ಬಳಕೆ ಮಾಡಿಕೊಂಡು ತಮ್ಮ ಹೊಲ ಗದ್ದೆಗಳಲ್ಲಿರ್ತಕ್ಕಂತಹ ತ್ಯಾಜ್ಯಗಳಿಂದ ಮತ್ತೆ ಈ ಜೈವಿಕ ಗೊಬ್ಬರವನ್ನು ಉತ್ಪಾದನೆ ಮಾಡಿಕೊಳ್ಳುವ ರೈತರ ಪ್ರಮಾಣ ಬೆಳೆದಿದೆಯಾ ಅಥವಾ ತೊಡಗಿಕೊಂಡಿದ್ದಾರಾ, ಈ ಬಗ್ಗೆ ಆಸಕ್ತಿ ರೈತರಲ್ಲಿ ಮೂಡಿದೆನಾ ಹೇಗೆ? ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರು ನಮ್ಮ ಕೃಷಿ ವಿಜ್ಞಾನ ಕಡೆ ಬಂದು ಬಹಳಷ್ಟು ವೇಸ್ಟ್ ಡಿಕಂಪೋಸರ್ ಅನ್ನು ತೆಗೆದುಕೊಂಡು ಅವರೇ ತಮ್ಮ ಮನೆಯಲ್ಲಿ ಇದು ಮಾಡಿಕೊಂಡಿದ್ದಾರೆ. ಹಂಗಾಗಿ ಬಹಳಷ್ಟು ಮಂದಿ ಸುಡೋದನ್ನ ಸ್ವಲ್ಪ ಒಂದು 5-10% ಅಲ್ಲ ಕವರ್ ಆಗಿದೆ ಜನಗಳು, ಅಂದರೆ ಅರಿವು ಬಂದಿದೆ ಏನವು ಸುಡೋ ಬದಲಿ ನಾವು ಅಟ್ಲೀಸ್ಟ್ ಈ ಒಂದು ಬೇರೆ ಮಾರ್ಗ ಇದೆ, ಕಡಿಮೆ ಸಮಯದಲ್ಲಿ ನಮಗೆ ವೇಸ್ಟ್ ಡಿಕಂಪೋಸರ್ ನಮಗೆ ಒಂಥರ ಜೀವನ ಆಧಾರ ಇದ್ದಂಗೆ, ಅದರಿಂದ ನಾವು ನಮ್ಮ ಏನು ಹೊಲನ ಸುಡೋ ಬದಲಿ ನಾವು ಏನು ಭೂಮಿಗೆ ಜೀವ ಇದೆ ಯಾಕೆಂದ್ರೆ ಸೂಕ್ಷ್ಮಣಗಳು ಇದಾವೆ ಆ ಜೀವನ ಸಾಯಿಸೋದಕ್ಕಿಂತ ನಾವು ಈ ಒಂದು ವೇಸ್ಟ್ ಡಿಕಂಪೋಸರ್ನ ಸೇರಿಸೋದ್ರಿಂದ ಹೆಚ್ಚು ಹೆಚ್ಚು ಅನುಕೂಲ ಆಗ್ತದೆ ಅಂತ ರೈತರು ಕೂಡ ಬಹಳಷ್ಟು ಮನಗೊಂಡಿದ್ದಾರೆ. ಒಳ್ಳೇದು ಸರ್. ಡಾಕ್ಟರ್ ಜಿ ನಾರಪ್ಪ ಅವರೇ, ಕೊನೆಗೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರಿ. ಭೂಮಿಗೆ ಮಣ್ಣಿಗೆ ಜೀವ ಇದೆ, ಅಲ್ಲಿ ಜೀವಾಣುಗಳಿವೆ, ಕಸವನ್ನು ಸುಡುವುದರಿಂದ ಆ ಜೀವಾಣುಗಳು ನಾಶವಾಗಿ ಹೋಗ್ತವೆ, ಭೂಮಿಯ ಫಲವತ್ತತೆ ನಾಶವಾಗಿ ಹೋಗ್ತದೆ, ಮತ್ತು ರೈತರು ಹೆಚ್ಚು ಹೆಚ್ಚು ಆರ್ಥಿಕ ಹೊರೆಯನ್ನು ಅನುಭವಿಸ್ಬೇಕಾಗ್ತದೆ, ಆರ್ಥಿಕ ಸಂಕಷ್ಟಗಳನ್ನೆಲ್ಲ ಅನುಭವಿಸ್ಬೇಕಾಗ್ತದೆ. ಸೊ ಹಾಗಾಗಿ ಈ ಥರದ ಡಿಕಾಂಪೋಸ್ಟನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಕೊಟ್ಟಿಗೆ ಗೊಬ್ಬರವನ್ನು ಉತ್ಪಾದನೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಈ ನಿಟ್ಟಿನಲ್ಲಿ ತಾವೆಲ್ಲ ರೈತರು ಮುಂದಾಗಬೇಕು ಅಂತಕ್ಕಂಥದ್ದು ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಒಂದು ಬಯಕೆಯು ಕೂಡ. ಈ ಬಗ್ಗೆ ರೈತರಿಗೆ ಹೆಚ್ಚಿನ ತಿಳುವಳಿಕೆ ಬೇಕು, ಮಾರ್ಗದರ್ಶನ ಬೇಕು ಅನ್ನೋದಾದರೆ ನಮ್ಮ ಡಾಕ್ಟರ್ ಜಿ ನಾರಪ್ಪ ಅವರನ್ನು ಸಂಪರ್ಕಿಸಬಹುದು. ನಮ್ಮ ಹೆಸರು ಜಿ ನಾರಪ್ಪ ಅಂತಂದು, ನಾನು ಬೇಸಾಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕೃಷಿ ವಿಜ್ಞಾನ ಕೇಂದ್ರ. ನನ್ನ ಮೊಬೈಲ್ ಸಂಖ್ಯೆ 9045259254. ಈ ಒಂದು ನಂಬರಿಗೆ ತಾವು ಯಾವಾಗಾದರೂ ಈ ಒಂದು ಕೃಷಿ ಅಥವಾ ಒಂದು ಬೇಸಾಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಶ್ನೆ ಇದ್ದರೂ ಕೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ನಾವು ಒಂದು ಒಂದು ಕಾಂಪೋಸ್ಟ್ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವೇಸ್ಟ್ ಡಿಕಂಪೋಸರ್ ಬಗ್ಗೆ ಅಂತೂ ಹೆಚ್ಚು ಹೆಚ್ಚು ತಾವು ಇದನ್ನು ಮಾಡಿಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತಂತ ಈ ಒಂದು ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಒಂದು ಎಲ್ಲಾದರೂ ನಮ್ಮ ರೈತರು ಒಂದು 15-15 ಜನರು ರೈತರು ಒಂದು ಕಡೆ ಸೇರಿ ನಮಗೆ ಈ ಬಗ್ಗೆ ಸ್ವಲ್ಪ ತರಬೇತಿ ಮಾಡಿಕೊಡ್ರಿ ಅಂದರೆ ತಾವು ಹೊರಾಂಗಣ ತರಬೇತಿಗೆ ಬರ್ತೀವಿ? ಹೌದು ಹೌದು, ಕಡ್ಡಾಯವಾಗಿ ಬರ್ತೀವಿ. ಕಡ್ಡಾಯವಾಗಿ ತಮ್ಮ ಹೊಲದಲ್ಲೇ ಅಥವಾ ತಮ್ಮ ತಿಪ್ಪೆ ಎಲ್ಲಿ ಹಾಕಿದಿರೋ ಅಲ್ಲೇ ಬಂದು ಒಂದು ಒಂದು ಪ್ರಾಯೋಗಿಕವನ್ನು ನೇರವಾಗಿ ತಮ್ಮ ಮುಖಾಂತರನೇ ಮಾಡಿ ತೋರಿಸ್ಬೋದು. ಒಳ್ಳೇದು ಸರ್. ರೈತರೇ ಕೇಳಿದ್ರಲ್ಲ, ವೇಸ್ಟು ಡಿಕಂಪೋಸರ್ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ನೀವು ಉತ್ತಮವಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನು ಸಿದ್ಧಪಡಿಸಿಟ್ಕೊಳ್ಬಹುದು, ಮತ್ತು ಇದನ್ನು ಹೆಚ್ಚಿನಾಗಿ ರೈತರು ಬೇರೆ ಬೇರೆ ರೈತರಿಗೂ ಸಹಿತ ಮಾರಾಟವನ್ನು ಮಾಡ್ಕೊಳ್ಬಹುದು ಅಥವಾ ಹಾಗೇನೂ ಕೊಡ್ಬೋದು. ಒಟ್ಟಾರೆಯಾಗಿ ಒಂದು ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಎಲ್ಲ ಪ್ರಯತ್ನಗಳನ್ನು ಮಾಡಬಹುದು. ಮತ್ತೊಮ್ಮೆ ನಮ್ಮ ಡಾಕ್ಟರ್ ಜಿ ನಾರಪ್ಪ ಅವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಬರೆದಿಟ್ಕೊಳ್ಳಿ, 97 25 92 54. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಯಾವ ಸಂದರ್ಭದಲ್ಲಾದರೂ ಸಹಿತ ತಮಗೆ ಸಲಹೆ ಮಾರ್ಗದರ್ಶನವನ್ನು ನೀಡ್ತಾರೆ. ಜೊತೆಗೆ ನೀವೇ ನಿಮ್ಮ ಭಾಗದಲ್ಲಿ ಒಂದು 8-10 ರೈತರು ಅಥವಾ 15-20 ಜನ ರೈತರು ಸೇರಿಕೊಂಡು ಈ ಬಗ್ಗೆ ನಮಗೆ ಹೊರಾಂಗಣ ತರಬೇತಿಯನ್ನು ನೀಡ್ರಿ ಅಂದರೂ ಸಹಿತ ಅವರು ಅಲ್ಲಿಗೆ ಬಂದು ಈ ವೇಸ್ಟ್ ಡಿಕಂಪೋಸರ್ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಕಂಪೋಸ್ಟ್ ಗೊಬ್ಬರವನ್ನು ಹೇಗೆ ತಯಾರು ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡ್ತಾರೆ. ಒಳ್ಳೆಯದು ಸರ್. ಡಾಕ್ಟರ್ ಜಿ ನಾರಪ್ಪ ಸರ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇಸ್ಟ್ ಡಿಕಂಪೋಸರ್ ಸಿದ್ಧಪಡಿಸಿಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಇದುವರೆಗೆ ವೇಸ್ಟ್ ಡಿಕಂಪೋಸರ್ ಬಳಸಿ ಕೃಷಿ ತ್ಯಾಜ್ಯಗಳಿಂದ ಗೊಬ್ಬರ ಸಿದ್ಧಪಡಿಸುವ ಕುರಿತು ಕೊಪ್ಪಳ ಜಿಲ್ಲಾ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಡಾ ಜಿ ನಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಗೀತೆ.

ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರ ಚಕ್ಕ ಬೆಳಿತಾನ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರ ಚಕ್ಕ ಬೆಳಿತಾನ.